ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಎಲ್ಲರಿಗೂ ನಮಸ್ಕಾರ. ಚಿತ್ರಗೀತೆಗಳು. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ 8550-8550-92 ಅಥವಾ 8550-8550-94ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಆರಂಭಕ್ಕೆ ಕೇಳಿ ಯುವರಾಜ ಚಿತ್ರದ ಗೀತೆ. ಹಾಡಿದ್ದಾರೆ ರಮನ್ ಗೋಗುಲ್ ಹಾಗೂ ನಂದಿತಾ. ಮೈಸೂರ ಮಲ್ಲಿಗೆಯ ಯಪ್ಪನ ನೀನೇನೆ, ಬೇಲೂರ ಶಿಲ್ಪದ ಸಣ್ಣ ನೇನೇನೆ, ಆಗುಂಬೆ ಮಳೆಯ ಬಯ್ಯಾರ ನೀನೇನೆ, ಜೋಗದ ಬಣ್ಣ ನೀನೇನೆ, ಓ ಮಿಸ್ಸಮ್ಮ ಕಿಸ್ಸಮ್ಮ ಯಮ್ಮ, ನಿಮ್ ಕಿಸ್ಸೆ ನನ್ನ ತಾನೆ ಕುಕ್ಕಳೆ, ಓ ರಾಜ ಶಿವರಾಜ ಯುವರಾಜ ಮೆಚ್ಚುವ ಪ್ರೀತಿಗೆ ನಾವಿಬ್ಬರೇ ಗುರುತು, ನಮ್ಮಿಬ್ಬರಿಂದಲೇ ಪ್ರೇಮಿಗಳೆಲ್ಲರಿಗೂ ಭರವಸೆಯ ಮಾತು, ಸ್ವರ್ಗ ಕೈಯಳದೆ ದೂರಾನೆ ಹಾರಿ ಹಿಡಿಯೋಣ ಬಾ, ಶಿವರಾಜ ಯುವರಾಜ ನಿನ್ನ ಬೀರಂಗೆ ನಜಗು ಕಣು, ಹೊತ್ತುಕೊಂಡೋಗುವೆ ನೀನಿನ ಅಂತರಂಗ, ಅಲ್ಲಿಂದ ಭೂಮಿಗೆ ರವಾನೆ ಮಾಡುವೆ ನೀ ಕೊಡುವ ಅನುರಾಗ, ಎಂದು ನಮಗೆಲ್ಲ ತಳೆಯಾದೆ ಒಲವೆ ಪ್ರತ್ಯೇಕಣೆ, ಪ್ರೇಮಕ್ಕೆ ಅಂತ್ಯ ಇನ್ನಿಲ್ಲ ಜಗವೇ ಹಸಿ ಮಣಿ, ನಿಮ್ಗಿಸೆ ನನ್ನ ತಾನೇ ಮುಕ್ಕಳೆ, ಓ ರಾಜ ಶಿವರಾಜ ಯುವರಾಜ ನಿನ್ನ ಬಿ ನಂಗೆ ಮಜ ಮುಕ್ಕಳು, ನಿಮ್ಮ ಮೈಸೂರ ಮಲ್ಲಿಗೆಯಪ್ಪನ ನೀನೇನೆ ಬೇಲೂರ ಶಿಲ್ಪದ ಸಣ್ಣೇನೆ ಆಗೊಂಬೆ ಮಳೆಯ ಮಯ್ಯಾರ ನೀನೇನೆ ಜೋಗದ ಬಣ್ಣನೇನೇನೆ ಕಿಸಮ್ಮ ಕಿಸಮ್ಮ ಯಮ್ಮ ನಿನ್ ಕಿಸ್ಸೆ ನನ್ನ ತಾನೆ ಕುಕ್ಕರೆ ಶಿವರಾಜ ಯುವರಾಜ ಎಂಡಿ ಪಲ್ಲವಿ ಹಾಗೂ ಸಂಗಡಿಗರ ಸ್ವರದಲ್ಲಿ ಕೇಳಿ ವೆಂಕಟ ಇನ್ ಸಂಕಟ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ರಿಕ್ಕಿ. ಹನಿಯು ಎದೆಯಲ್ಲಿ ಪುಟ್ಟಿ ಪುಟ್ಟಿ ದೇಳುತ್ತಿದೆ ತಾನೇ ತಾನೇ ಮೈ ಮನಸ್ಸು ಕುಣಿ ಕುಣಿ ಕುಣಿದಾಡುತ್ತಿದೆ. ಗಾಯಕರು ಚಿತ್ರ ಹಾಗೂ ಹರಿಹರನ್. ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್. ಚಿತ್ರ ಲವ್ ಸ್ಟೋರಿ. ಸೂರ್ಯನಿಗೆ ಇರುಳುಂಟು ಚಂದ್ರನಿಗೆ ಬೆಳಕುಂಟು ಚುಕ್ಕಿಗೆ ನೆರಳುಂಟು ಹಕ್ಕಿಗೆ ನಂಗು ನಿಂಗು ಪ್ರೀತಿಯನಂತು ಕೊನೆವರೆಗೆ ಯುಗದ ಯುಗಳ ಗೀತೆ ಹಾಡೋಣ ಹೊಸ ಪ್ರೇಮ ಚರಿತೆ ಬರೆಯೋಣ ಹಗಲುಂಟು ಸೂರ್ಯನಿಗೆ ಕುಂಟು ಚುಕ್ಕಿಗೆ ನೆರಳುಂಟು ಹಕ್ಕಿಗೆ ಸೂರ್ಯನಿಗೆ ಇರುಳುಂಟು ಚಂದ್ರನಿಗೆ ಬೆಳಕುಂಟು ಚುಕ್ಕಿಗೆ ನೆರಳುಂಟು ಹಕ್ಕಿಗೆ ನಮನ ಮೊದಲ ನೋಟದಲ್ಲಿ ಸೆಳವ ತವ ತತ್ತೆ ನಮನ ಆಸೆಗೊಂದು ನಮನ ಆತುರಕ್ಕೆ ನಮನ ಚಿಮ್ಮುತ್ತಿರುವ ಹದಿನಾರರೈ ಕುಲಕಕ್ಕೆ ನಮನ ಭೂಮಿಯಲ್ಲಿ ಸಾವಿರಾರು ಸುಳ್ಳು ಪ್ರೀತಿ ಇರಬಹುದು ಯುಗಳ ಗೀತೆ ಹಾಡೋಣ ಹೊಸ ಪ್ರೇಮ ಚರಿತೆ ಬರೆಯೋಣ ಹಗಲುಂಟು ಸೂರ್ಯನಿಗೆ ಇರುಳುಂಟು ಚಂದ್ರನಿಗೆ ಬೆಳಕುಂಟು ಚುಕ್ಕಿಗೆ ನೆರಳುಂಟು ಹಕ್ಕಿಗೆ ನಂಗು ನಿಂಗು ಪ್ರೀತಿಯ ನಂಟು ಕೊನೆವರೆಗೆ ಯುಗದ ಯುಗಳ ಗೀತೆ ಹಾಡೋಣ ಪ್ರೇಮ ಚರಿತೆ ಬರೆಯೋಣ ಯುಗದ ಯುಗಳ ಗೀತೆ ಹಾಡೋಣ ಹೊಸ ಪ್ರೇಮ ಚರಿತೆ ಬರೆಯೋಣ. ದುನಿಯಾ ಚಿತ್ರದ ಗೀತೆ ಹಾಡಿದ್ದಾರೆ ನಂದಿತಾ ಹಾಗೂ ರಾಜೇಶ್. ಸಂಗೀತ ನೀಡಿದ್ದಾರೆ ವಿ ಮನೋಹರ್. ಲವ್ ಯು ಬಿಳಿ ಮೋಡದ ಆಣೆ ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ ನಾನೇ ಇರುವೆ ಹತ್ರ ಬಿಡು ಆಸೆ ಕೂಸೆ ಐ ಲವ್ ಯು ಬಿಳಿ ಮೋಡದ ಆಣೆ ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ ನಾನೇ ಇರುವೆ ಹತ್ರ ಬಿಡು ಆಸೆ ಕೂಸೆ ಬರಹ ಬರದು ಬರಿಯಾಡು ಭಾಷೆ ನಂದು ತಬ್ಬಲಿ ನಾನು ತಾಯಿ ನೀನು ಏಳು ಜನ್ಮದ ಬಂದು ನಿನ್ನ ಪ್ರೀತಿ ಎದುರು ನಾನಿನ್ನು ಕೊನೆಯ ಬಗುರು ಸಾರ್ಥಕವಾಯ್ತು ನನ್ನ ಬಾಳು ನಾವು ಒಂದೇ ಉಸಿರು ಕರಿಯ ಐ ಲವ್ ಯು ಕರುನಾಡ ಮೀಲಾಣೆ ಬೆಳ್ಳಿ ಐ ಲವ್ ಯು ಬಿಳಿ ಮೋಡದ ಆಣೆ ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ ನಾನೇ ಇರುವೆ ಹತ್ರ ಬಿಡು ಆಸೆ ಕೂಸೆ ಜಮುನಾ ಊರ್ಮ್ಯಾಲೆ ಯಾಕೆ ಗಮನ ಒಲವೇ ಜೀವನ ಸಾಕ್ಷಾತ್ಕಾರ ಜೀವ ಕೊಡ್ತೀನ್ ಚಿನ್ನ ಐ ಲವ್ ಯು ಕರುನಾಡ ಮೀಲಾಣೆ ಬೆಳ್ಳಿ ಐ ಲವ್ ಯು ಬಿಳಿ ಮೋಡದ ಆಣೆ ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ ನಾನೇ ಇರುವೆ ಹತ್ರ ಬಿಡು ಆಸೆ ಕೂಸೆ ಲವ್ ಯು ಬಿಳಿ ಮೋಡದ ಆಣೆ ನಿನಗೊಂದು ಪ್ರೇಮದ ಪತ್ರ ಬರೆಯುವುದು ನನಗಾಸೆ ನಾನೇ ಇರುವೆ ಹತ್ರ ಬಿಡು ಆಸೆ ಕೂಸೆ ರಾಜೇಶ್ ಅವರ ಸ್ವರದಲ್ಲಿ ಕೇಳಿ ಅರುಣೋದಯ ಚಿತ್ರದ ಗೀತೆ ಮನವಿಯಾಲೆ ತುಂಬಿಯಾಲೆ ಬಯಸಿ ಕಾದಿವೆ ಹೃದಯಗಳೆರಡು. ಗೊಂದಲ ಗಾಡಿಯ ನಂಬಿ ಉರಿದಿವೆ ಹಣತೆಗಳೆರಡು. ಅವಳು ಕಣ್ಣು ಇವಳು ಕಣ್ಣು ಪ್ರೇಮದ ಅರಮನೆ ಯಾರಿಗ ವಿರಹದ ಸೆರೆಮನೆ ಯಾರಿಗ ಸರಪಳಿ ಎರಡು ಉಯ್ಯಾಲೆ ಮಣೆಯ ಒಂದು ಯಾವುದೇ ಮುರಿದರು ಒಂದು ಉಯ್ಯಾಲೆ ತೂಗದು ಎಂದು. ಅವಳು ಕಣ್ಣು ಇವಳು ಕಣ್ಣು ಪ್ರೇಮದ ಶಯ ನೀಡಲೆ ಪ್ರೇಮಿಗೆ ಶಿಕ್ಷೆಯ ನೀಡಲೆ ಉಯ್ಯಾಲೆ ಮನವುಯ್ಯಾಲೆ ಉಯ್ಯಾಲೆ. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಗೆ ಅಪ್ಲೈ ಮಾಡಿ. 8550850092 ಅಥವಾ 8550850094 ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಮನೆ ನಂಬರ್ 67 ಚಿತ್ರದ ಗೀತೆ, ಗಾಯಕ ದಾಮೋದರ್. ಶ್ರೀತೇಜ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶ್ರೀಹರ್ಷ. ಅಲ್ಲೋಲ ಕಲ್ಲೋಲ ಎದೆಯೊಳಗೆ ಕಾರಣ ನಿನ್ನಯ ಯೊಳಗೆ ಕಾರಣ ನಿನ್ನಯ ನನಗೆ ಪಾದವ ಬೆಳೆಸು ಸುಮ್ಮನೆ ತೆರೆದ ಹೃದಯಕ್ಕೆ ಬೆಲ್ಲನೆ ದೇವರೇ ನೀಡಿದ ಸೂಚನೆ ಈ ಮನದ ಕಲ್ಪನೆ ನೀಡ ನಿನಗೆ ಅಲ್ಲೋಲ ಕಲ್ಲೋಲ ಎದೆಯೊಳಗೆ ಕಾರಣ ನಿನ್ನಯ ಶಾಪದಾಗುವುದೇ ದಯೆ ತೋರತ್ತೆ ಈ ಜೀವದ ನಿಜ ಸಂಗಾತಿ ಬಾಳೆದು ಅವಳಲ್ಲದೆ ಕಾಣಿಸುವ ಮುತ್ತು ರಾಕ್ಷಸಿ ಮುನಿದಿರುವ ಷೋಡಸಿ ಉಸಿನಗೆಯ ಚೆಲ್ಲುವೊಮ್ಮೆ ಮನಸಾರೆ ನನ್ನಾಳೆ ನಂಬು ನೀ ನನ್ನ ಹೋದರು ಪ್ರಾಣವೇ ಇನ್ನ ಚಿಂತೆಯೂ ಇಲ್ಲವೇ ಇಲ್ಲ ಪ್ರಾಣ ನೀ ನಂಗೆ ಅಲ್ಲೋಲಕ್ಕ ಮಾಡೋಲ ಎದೆಯೊಳಗೆ ಕಾರಣ ನಿನ್ನಯ ಅದರಿಗೆ ಅಯ್ಯೇ ಉಸಿರದೆ ಇನ್ನುಸಿರಿದೆ ಬೇರಿಲ್ಲ ಯಾವ ಕೋರಿಕೆ ಬಡಪಾಯಿ ಜೀವಕ್ಕೆ ಜೊತೆ ಇರುವೆ ಜನುಮ ಜನುಮಕ್ಕು ಸ್ವೀಕರಿಸು ನನ್ನನ್ನೇ ನೀಡುವೆ ನಾನು ನನ್ನಂತೂ ಎಲ್ಲ ನೀನು ಬೇಕಿಲ್ಲ ಬೇರೇನು ಪ್ರಾಣ ನೀ ನಂಗೆ ಅಲ್ಲೋಲ ಕಲ್ಲೋಲ ಎದೆಯೊಳಗೆ ಕಾರಣ ನಿನ್ನಯ ನನಗೆ ಪಾದವ ಬೆಳೆಸು ಸುಮ್ಮನೆ ತೆರೆದ ಹೃದಯಕ್ಕೆ ಬೆಲ್ಲನೆ ದೇವರೆ ನೀಡಿದ ಸೂಚನೆ ಈ ಮನದ ಕಲ್ಪನೆ ನೀಡನಿನೆ ನಿನೆ ನೀವು ಕೇಳುತ್ತಿರುವ ಗೀತೆ ದೇವರು ಕೊಟ್ಟ ತಂಗಿ ಚಿತ್ರದ್ದು. ಗಾಯಕರು ಚಿತ್ರ ಹಾಗೂ ಉದಿತ್ ನಾರಾಯಣ್. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದು. ನೆತ್ತಿಗೆ ಬಕ್ಕಿಟ್ಟ ನಿನ್ನ ಮೂಗಿಗೆ ನತ್ತಿಟ್ಟ ನಿನ್ನ ಕೈಯಿಗೂ ಬಲಿಯಿಟ್ಟು ಕಾಲುಂಗುರ ತಂದಿಟ್ಟ ನಿನ್ನ ಕೊರಳಿಗೆ ಚಿನ್ನದ ಬಟ್ಟಿಟ್ಟ ಹಾಯ್ ನಿಂಗೆ ಕೊಟ್ಟ ಮುತ್ತೈದೆಯ ಪಟ್ಟ ಹಾಯ್ ನಿಂಗೆ ಕೊಟ್ಟ ಮುತ್ತೈದೆಯ ಪಟ್ಟ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ, ಸಮಯ 6 ಗಂಟೆ. ¶¶